ಅವನೇ ಹೇಳ್ತಾರಲ್ಲ ಹಾಗೆ ದುರ್ಗತಿಗೆ ದಾರಿ ಆಗ್ಬಿಡುತ್ತೆ. ತುಂಬಾ ಚೆನ್ನಾಗಿ ಅರ್ಥೈಸಿಕೊಂಡಿದ್ದೀರಾ ಸೋಮಶೇಖರ್ ಅವರೇ. ಸಮಯದ ಅಭಾವದಿಂದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ, ಧನ್ಯವಾದ. ಹೀಗೆ ಭಾಗವಹಿಸ್ತಾ ಇರಿ. ಧನ್ಯವಾದಗಳು ಶ್ರೋತೃಗಳೇ. ಇವತ್ತಿನ ಪದ ಸಂಪದ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಾವು ಮೊದಲನೇದು ಮರೆತು ಬಾಳುವುದಕ್ಕಿಂತ ಅರಿತು ಬಾಳುವುದೇ ಲೇಸು ಇದನ್ನ ತಗೊಂಡಿದ್ವಿ. ಎರಡನೇದು ದಾನಿಯಾದರೆ ದೈವತ್ವಕ್ಕೆ ದಾರಿ, ದಾನವನಾದರೆ ದುರ್ಗತಿಗೆ ದಾರಿ ಅಂತ. ಎರಡಕ್ಕೂ ತುಂಬನೇ ಸೊಗಸಾಗಿ ನಮ್ಮ ಶ್ರೋತೃಗಳು ಭಾಗವಹಿಸಿದ್ರು. ಎಲ್ಲ ಶ್ರೋತೃಗಳಿಗೂ ಧನ್ಯವಾದಗಳು. ಸ್ಟುಡಿಯೋದಿಂದ ನಾನು ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದಳು ಎಚ್ ಮೋಹನಾಕ್ಷಿ. ಇದಕ್ಕೆ ತಾಂತ್ರಿಕ ನೆರವು ಆರ್ ಕೆ ಲೋಕೇಶ್ ಹಾಗೂ ಡಿ ಅರವಿಂದನ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಪ್ರಸಾರವಾಯಿತು. ಪದ ಸಂಪದದಲ್ಲಿ ಕರೆ ಮಾಡಿ ಭಾಗವಹಿಸಿದ ಎಲ್ಲ ಶ್ರೋತೃಗಳಿಗೂ ಧನ್ಯವಾದಗಳು. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಕಿಸಾನ್ ವಾಣಿ ಕಾರ್ಯಕ್ರಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಪಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಚಟುವಟಿಕೆ ಕುರಿತು ಬಾನ್ಲಿ ಸರಣಿಯಲ್ಲಿ ಆಲೂಗಡ್ಡೆ ನಾಟಿಯ ನಂತರ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಹಾಸನದ ಸೋಮನಹಳ್ಳಿ ಕಾವಲಿನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾ ವೈಎಸ್ ಮಹೇಶ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುತ್ತೆ. ಇವರನ್ನ ಸಂದರ್ಶಿಸುತ್ತಾರೆ ಅರ್ಕಲಗುಡುವಿ ಮಧುಸೂದನ್. ನನ್ನ ಹೆಸರು ನಿತೇಶ್ ಅಂತ. ನಾನು SLC ಪಾಸ್ ಆದ ನಂತರ 2016 GTTC ದಾಂಡೇಲಿಯಲ್ಲಿ ಡಿಪ್ಲೊಮಾ ಕೋರ್ಸ್ ಪಡೆದಿದ್ದೇನೆ. ಈಗ KSB ಪಂಪ್ ಪುಣೆಯಲ್ಲಿ ವರ್ಷಕ್ಕೆ 400,000 ಕೆಲಸದಲ್ಲಿ ಸೇರಿದ್ದೇನೆ. ನೀವು ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಹಿಂದೆ GTTC ಸೇರಿ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲೇ ಕೊಳೆ ರೋಗ ಬರದಂತೆ ISI ಗುರುತಿನ BCI ಬ್ರ್ಯಾಂಡಿನ ಮೈಲುತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಫಲಸಿರಿ ಫಲಸಿರಿ. ಕೇಳಿ ಕಾರ್ಯಕ್ರಮ ಫಲಸಿರಿ ಫಲಸಿರಿ ಫಲಸಿರಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಫಲಸಿರಿ ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲೂಗೆಡ್ಡೆಯ ನಾಟಿಯ ನಂತರ ಕೈಗೊಳ್ಳಬೇಕಾದ ಕ್ರಮಗಳು. ಈ ಕುರಿತಂತೆ ಹಾಸನ ತಾಲೂಕು ಸೋಮನಹಳ್ಳಿ ಕಾವಲ್ನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ವೈಎಸ್ ಮಹೇಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಲೂಗೆಡ್ಡೆ ನಾಟಿ ನಂತರ ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಆಲೂಗೆಡ್ಡೆಯನ್ನ ನಾಟಿ ಮಾಡಿದ ನಂತರ ಅಥವಾ ಬಿತ್ತನೆಯನ್ನ ಮಾಡಿದ ನಂತರ ಒಂದಷ್ಟು ರೋಗ ಮತ್ತು ಕೀಟಗಳು ಆಲೂಗೆಡ್ಡೆ ಬೆಳೆಯನ್ನ ಇತ್ತೀಚಿನ ವರ್ಷಗಳಲ್ಲಿ ಅಧಿಕವಾಗಿಯೇ ಬಾಧಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು, ಯಾವ ರೋಗ ಮತ್ತು ಕೀಟಗಳು ಬಂದಂತಹ ಸಂದರ್ಭದಲ್ಲಿ ಹೇಗೆ ನಾವು ಬೆಳೆಯನ್ನು ನಿರ್ವಹಣೆಯನ್ನು ಮಾಡಬೇಕು ಅನ್ನುವಂತಹ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತೇವೆ. ಹಾಗೆಯೇ ಮುಂದೆ ನಮ್ಮ ಬೆಳೆಯಲ್ಲಿ ಬರುವಂತಹ ಈ ರೋಗ ಮತ್ತು ಕೀಟಗಳನ್ನು ನಿಯಂತ್ರಣ ಮಾಡಲಿಕ್ಕಾಗಿ ಕೆಲವೊಂದು ಬೀಜೋಪಚಾರದ ಕ್ರಮಗಳನ್ನು ಕೂಡ ಅನುಸರಿಸುವ ಮೂಲಕ ನಾವು ಯಾವುದೇ ರೋಗ ಮತ್ತು ಕೀಟದ ಬಾಧೆ ಬಾರದ ಹಾಗೆ ನೋಡಿಕೊಳ್ಳಬಹುದು. ಈ ನಿಟ್ಟಿನಲ್ಲಿ ಬೀಜೋಪಚಾರವನ್ನು ಕೂಡ ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು ಮತ್ತು ಯಾವ ಪದಾರ್ಥಗಳನ್ನು ಬಳಸಿ ಬೀಜೋಪಚಾರವನ್ನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಕೂಡ ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಸೋಮನಹಳ್ಳಿ ಕಾವಲ್ನಲ್ಲಿರತಕ್ಕಂತಹ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ವೈಎಸ್ ಮಹೇಶ್ ಅವರು. ಮಹೇಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮ್ಮ ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಆಲೂಗೆಡ್ಡೆಯ ಬಿತ್ತನೆ ಕಾರ್ಯ ನಡೀತಾ ಇದೆ, ಕೆಲವರು ಬಿತ್ತನೆಯನ್ನ ಮಾಡಿದ್ದಾರೆ, ಇನ್ನು ಕೆಲವರು ನಾಟಿಯನ್ನ ಮಾಡ್ತಕ್ಕಂಥದ್ದು ಕೂಡ ಇದೆ. ಯಾಕೆ ಅಂತ ಅಂದ್ರೆ ಈಗ ಅಂಗಾಂಶ ಸಸಿಗಳು ಕೂಡ ಲಭ್ಯ ಇರೋದ್ರಿಂದ ನಾಟಿಯನ್ನು ಕೂಡ ಮಾಡ್ತಾರೆ ಮತ್ತು ಬಿತ್ತನೆಯನ್ನು ಕೂಡ ಗಡ್ಡೆಯ ಮುಖಾಂತರ ಮಾಡ್ತಕ್ಕಂಥದ್ದು. ಪ್ರಸ್ತುತ ನಮ್ಮ ಹಾಸನ ಜಿಲ್ಲೆಯ ಪರಿಸ್ಥಿತಿ ಆಲೂಗೆಡ್ಡೆ ಬೆಳೆಗೆ ಸಂಬಂಧಪಟ್ಟ ಹಾಗೆ ಹೇಗಿದೆ? ಎಲ್ಲ ರೈತ ಬಂಧರಿಗೂ ನಮಸ್ಕಾರಗಳು. ಮುಂಗಾರಿನ ಸಮಯದಲ್ಲಿ ಈ ವರ್ಷ ಏನಾಗಿದೆ, ರೈತರು ಆಲ್ರೆಡಿ ಎಪಿಎಂಸಿ ಮಾರ್ಕೆಟ್ನಲ್ಲಿ ಗಡ್ಡೆಗಳನ್ನು ಖರೀದಿ ಮಾಡ್ತಾ ಇದ್ದಾರೆ. ಖರೀದಿ ಮಾಡಿ ಈ ಮುಂಗಾರಿಗೋಸ್ಕರ ಕಾಯ್ತಾ ಇದ್ದಾರೆ ರೈತರು. ಮುಂಗಾರು ಬಂದ ತಕ್ಷಣ ನಾವು ಉಳುಮೆ ಮಾಡಿ, ಹಾಳಾಗಿ ಉಳುಮೆ ಮಾಡಿ ನಾವು ಗಡ್ಡೆಗಳನ್ನು ರೈತರು ಈಗ ಹಾಕಲಿಕ್ಕೆ ಪ್ರಾರಂಭಿಸ್ತಿದ್ದಾರೆ. ನಾಟಿ ಮಾಡುವ ಮುನ್ನ ಅಥವಾ ಏನು ನಮ್ಮ ಆಲೂಗೆಡ್ಡೆಯ ಸಸಿ ಇದೆಯೋ ಇದನ್ನ ಬಿತ್ತನೆ ಮಾಡುವ ಮುನ್ನ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು? ಈಗ ರೈತ ಬಂದರೂ ಮುಖ್ಯವಾಗಿ ನಾವು ಈ ಬಿತ್ತನೆ ಗಡ್ಡೆಗಳನ್ನು ನಾವು ಎಪಿಎಂಸಿಯಿಂದ ತಗೊಂಡ್ಬರ್ತೇವೆ ಅಥವಾ ಬೇರೆ ಯಾವುದೇ ಒಂದು ಬೇರೆ ಬೇರೆ ಕಂಪ್ನಿಗಳಿಂದ ತಗೊಂಬಂದು ನಾಟಿಗೆ ಬಳಸ್ತಾರೆ. ಬಟ್ ಈ ನಾವು ಬೀಜವನ್ನು ಅಥವಾ ಗಡ್ಡೆಯನ್ನು ನಾವು ನಾಟಿ ಮಾಡೋ ಮೊದಲು ನಾವು ಬೀಜೋಪಚಾರವನ್ನು ಮಾಡಲೇಬೇಕಾಗುತ್ತೆ. ಬೀಜೋಪಚಾರ ನಾವು ಏನಕ್ಕೆ ಮಾಡಬೇಕು ಅಂತ ನಾವು ಒಂದು ಮೊದಲು ತಿಳ್ಕೊಬೇಕು ರೈತ ಬಂದವರು. ಮುಖ್ಯವಾಗಿ ನಾವು ಬೀಜೋಪಚಾರ ಮಾಡೋದ್ರಿಂದ ಬೀಜದಿಂದ ಅಥವಾ ಬೀಜದ ಗಡ್ಡೆಯಿಂದ ಬರುವಂಥ ರೋಗ ಮತ್ತು ಕೀಟಬಾಧೆಗಳನ್ನು ನಾವು 50% ನಾವು ಕಡಿಮೆ ಮಾಡ್ಬೋದು. ಅದಲ್ಲದೆ ನಾವು ಈ ಬೀಜದ ಗಡ್ಡೆಗಳನ್ನು ನಾವು ಮಣ್ಣಿನಲ್ಲಿ ಬಿತ್ತಿದ್ರಿಂದ ಮಣ್ಣಿನಂತಹ ರೋಗಾಣುಗಳು ಅಥವಾ ಕೀಟಗಳನ್ನು ನಾವು ಈ ಬೀಜೋಪಚಾರ ಮಾಡೋದ್ರಿಂದ ನಾವು ಹತೋಟಿ ಮಾಡಬಹುದು. ಅದಲ್ಲದೆ ನಾವು ಬೀಜೋಪಚಾರನ ಮಾಡೋದ್ರಿಂದ ನಾವು ಜೈವಿಕ ರೋಗ ನಿಯಂತ್ರಕಗಳು ಆದಂತಹ ಈ ಟ್ರೈಕೋಡರ್ಮ ಸೂಡಮನಸ್ಸು ಇವು ಈ ರೋಗ ಮತ್ತು ಕೀಟಗಳನ್ನ ತಡೆಯುವ ಜೊತೆಗೆ ಈ ಗಿಡಗಳ ಬೆಳವಣಿಗೆಗಳು ಸಹ ಸಹಾಯ ಮಾಡ್ತವೆ. ಏನೆಲ್ಲ ಪದಾರ್ಥಗಳನ್ನ ಬಳಸಿ ನಾವು ಬೀಜೋಪಚಾರವನ್ನ ಮಾಡಬೇಕಾಗುತ್ತೆ? ಮುಖ್ಯವಾಗಿ ರೈತ ಬಾಂಧವರು ಸ್ಪರ್ಶ ಈ ರೋಗನಾಶಕಗಳಾದ ಮ್ಯಾಂಗಜಬ್ 75WP ಅಂತ ಹೇಳ್ತೀವಿ, ಅದನ್ನ ನಾವು 1 ಲೀಟರ್ ನೀರಿಗೆ 3 ಗ್ರಾಮ್ ಜೊತೆಗೆ ಸ್ಟೆಪ್ಟೋಸೈಕ್ಲಿನ್ ಅದು ಬ್ಯಾಕ್ಟೀರಿಯಾ ನಾಶಕ ಅದನ್ನ 1/2 ಗ್ರಾಮ್ 1 ಲೀಟರ್ಗೆ ಹಾಕಿ ದ್ರಾವಣ ಮಾಡಿಕೊಂಡು ಅದರಲ್ಲಿ ನಾವು ಬೀಜದ ಗಡ್ಡೆಗಳನ್ನ ಕನಿಷ್ಠ 10 ನಿಮಿಷಗಳ ಕಾಲ ಅದ್ದಬೇಕಾಗುತ್ತೆ. ಅದ್ದಿ ನಾವು ಅದನ್ನ ನಾವು ನೆರಳಿನಲ್ಲಿ ಆರ್ಲಿಕ್ಕೆ ಬಿಡಬೇಕು. ಅದೇ ರೈತರು ಏನ್ ಮಾಡ್ಬೇಕಂದ್ರೆ ನಾಟಿ ಮಾಡೋ 1 ದಿನ ಮೊದಲನೇ ನಾವು ಈ ರೋಗನಾಶಕದ ಅದೇ ಮ್ಯಾಂಕಜ್ ಮತ್ತು ಸ್ಟೆಪ್ಟೋಸೈಕ್ಲಿನ್ನಲ್ಲಿ ನಾವು ಬೀಜೋಪಚಾರ ಮಾಡಿ ನೆರಡಿನಲ್ಲಿ ಹರಡಿ 1 ದಿನದ ನಂತರ ನಾಟಿ ಮಾಡಿದರೆ ನಾವು ಬೀಜದಿಂದ ಬರುವಂತಹ ರೋಗ ಮತ್ತು ಕೀಟಗಳನ್ನ ಹತೋಟಿ ಮಾಡಬಹುದು ಅಂತ ಹೇಳಬಹುದು. ಈ ಮ್ಯಾಂಕೋಜಬ್ ಮತ್ತೆ ಸ್ಟ್ರೆಪ್ಟೋಸೈಕ್ಲಿನ್ ಏನಿದೆಯೋ ಇದನ್ನ ಬೀಜೋಪಚಾರ ಮಾಡೋದ್ರಿಂದ ಏನೆಲ್ಲ ಅನುಕೂಲ ಆಗುತ್ತೆ, ಯಾವೆಲ್ಲ ರೋಗಗಳನ್ನ ಇದರಿಂದ ತಡೆಯಬಹುದು? ಈ ಮುಖ್ಯವಾಗಿ ಈ ಮ್ಯಾಂಕೋಜಬ್ ಮತ್ತು ಸ್ಟೆಪ್ಟೋಸೈಕ್ಲಿನ್, ಈ ಮ್ಯಾಂಕೋಜಬ್ ಮುಖ್ಯವಾಗಿ ಏನಂದ್ರೆ ಈ ಬೀಜದಲ್ಲಿರುವಂತಹ ಶಿಲೀಂಧ್ರಗಳನ್ನು ಅಥವಾ ಈ ನಾವು ಅಂಗಮಾರಿ ರೋಗ ಅಂತ ಹೇಳ್ತೀವಿ ಆ ರೋಗದ ಶಿಲೀಂಧ್ರ ಕಣಗಳನ್ನ ಅವು ಕೊಲ್ತವೆ. ಜೊತೆಗೆ ಸ್ಟೆಪ್ಟೋಸೈಕ್ಲಿನ್ ಏನಿದೆ ಅದು ಬೆಳವಣಿಗೆ ಹಂತದಲ್ಲಿ ಅಥವಾ ನಾವು 45 ದಿನಗಳ ಹಂತದಲ್ಲಿ ನಾವು ಒಂದು ದುಂಡಾಣು ಸೊರಗೋರು ಅಂತ ನೋಡ್ತೀವಿ. ಅದರಿಂದ ಕಣಗಳು ಬೀಜದಲ್ಲಿದ್ದರೆ ಅಥವಾ ಮಣ್ಣಿನಲ್ಲಿದ್ದರೆ ಈ ಸ್ಟೆಪ್ಟೋಸೈಕ್ಲಿನ್ ಹಾಕೋದ್ರಿಂದ ಕಣಗಳನ್ನು ಸಂಪೂರ್ಣವಾಗಿ ಅವು ಕೊಲ್ತವೆ. ಮ್ಯಾಂಗಜಮ್ ಮತ್ತು ಸ್ಟೆಪ್ಟೋಸೈಕ್ಲಿನ್ ಜೊತೆ ಯಾವುದೋ ಒಂದು ಅಂತಾರಾಪಿ ಕೀಟನಾಶಕಗಳನ್ನ ಬಳಸೋದ್ರಿಂದ ಈ ಗಡ್ಡೆಯಲ್ಲಿರುವಂತಹ ಈ ಗಡ್ಡೆ ಕೊರಕಗಳನ್ನ ಸಹ ನಾವು ಹತೋಟಿ ಮಾಡಬಹುದಾಗಿದೆ. ಬೇರೆ ಇನ್ಯಾವ ತರಹದ ಬೀಜೋಪಚಾರವನ್ನು ಮಾಡಬೇಕಾಗುತ್ತೆ ರೈತರು? ಬೀಜೋಪಚಾರ ಅಥವಾ ಏನಂದ್ರೆ, ಈ ಸಾವಯವ ಆಲೂಗಡ್ಡೆ ನಾವು ಬೆಳಿತೀವಿ ರೈತರು ಅಂದ್ರೆ, ಅದಕ್ಕೆ ನಾವು ಟ್ರೈಕೋಡರ್ಮಾ ಅಂತ ಹೇಳ್ತೀವಿ, ಟ್ರೈಕೋಡರ್ಮಾ ಅಥವಾ ಸೂಡಮಾಸ್, ಇವು ಜೈವಿಕ ರೋಗನಾಶಕಗಳು. ಇದನ್ನ ನಾವು ಒಂದು ಲೀಟರ್ಗೆ, ಟ್ರೈಕೋಡರ್ಮಾ ಆದ್ರೆ 10 ಗ್ರಾಮ್ ಒಂದು ಲೀಟರ್ಗೆ, ಅಥವಾ ಸೂಡಮಾಸ್ ಆದ್ರೆ ಅದು ಪೌಡರ್ ಫಾರ್ಮುಲೇಷನ್ ಇರುತ್ತೆ, ಅದನ್ನ ಮಿಕ್ಸ್ ಮಾಡಿ ಅದರಲ್ಲಿ ನಾವು ಗಡ್ಡೆಗಳನ್ನ ಕನಿಷ್ಠ 10 ನಿಮಿಷ ಅದ್ದಿ ನಾವು ನೆರಳಿನಲ್ಲಿ ಒಣಗಿಸಿ ನಾವು ನಾಟಿ ಮಾಡಿದ್ರೆ ನಾವು ಈ ಸಾವಯವ ಪದ್ಧತಿಯಲ್ಲಿ ಈ ರೋಗಗಳನ್ನು ನಾವು ಸಂಪೂರ್ಣವಾಗಿ ಹತೋಟಿ ಮಾಡಬಹುದಾಗಿದೆ. ಬಿತ್ತನೆಯ ನಂತರ ಅಥವಾ ನಾಟಿಯ ನಂತರ ಯಾವೆಲ್ಲ ರೋಗಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ? ರೈತ ಬಾಂಧವರಿಗೆ ಮುಖ್ಯವಾಗಿ ಏನಂದ್ರೆ, ಈ ಮುಂಗಾರಿನ ಹಂಗಾಮಿನಲ್ಲಿ 4-5 ರೋಗಗಳು ಬಹಳ ನಾವು ರೈತರನ್ನ ಕಾಡ್ತೇವೆ. ಅದರಲ್ಲೇ ಮೊದಲನೇ ಅಂದ್ರೆ ಕೊನೆಯ ಅಂಗಮಾರಿ ರೋಗ ಅಂತ ಹೇಳ್ತೀವಿ, ಅದನ್ನ ಲೇಟ್ ಬ್ಲೈಟ್ ಅಂತ ಹೇಳ್ತೀವಿ. ಅದ ರೈತರು ಏನಂತಾರೆ, ಅಂಗಮಾರಿ ರೋಗ ಅಂತ ಹೇಳ್ತಾರೆ. ಇದು ಹೆಚ್ಚಾಗಿ ಏನಂದ್ರೆ, ಈ ಮುಂಗಾರಿನಲ್ಲಿ ಈ ನಾವು ನಾಟಿ ಮಾಡಿ ಒಂದ 30 ದಿನಗಳ ನಂತರ ಮೋಡ ಕವಿದ ವಾತಾವರಣ ಮತ್ತೆ ತುಂತುರು ಮಳೆ ಮತ್ತೆ ವಾತಾವರಣದಲ್ಲಿ 90%ಕ್ಕಿಂತ ಹೆಚ್ಚು ಅಷ್ಟು ತೇವಾಂಶ ಇದ್ದು ಮತ್ತೆ ರಾತ್ರಿಯ ಒಂದು ತಾಪಮಾನ 15 ಸೆಲ್ಸಿಯಸ್ ಇಂದ ಕಮ್ಮಿ ಇದ್ದಾಗ ಈ ರೋಗದ ನಾವು ಬಾಧೆಯನ್ನು ನೋಡಬಹುದು. ಮುಖ್ಯವಾಗಿ ಈ ರೋಗ ಏನಂದ್ರೆ, ಎಲೆಯ ತುದಿ ಭಾಗದಿಂದ ನೀರಿನಲ್ಲಿ ತೊಯ್ದಂತಹ ಚುಕ್ಕುಗಳನ್ನು ನೋಡಬಹುದು. ಅದೇ ರೀತಿ ತುದಿ ಭಾಗದಿಂದ ಏನಾಗುತ್ತೆ, ಹೌದು, ಮಧ್ಯ ನರದವರೆಗೂ ಸಹ ನಾವು ನೀರಿನಲ್ಲಿ ತೊಯ್ದಂತಹ ಚುಕ್ಕುಗಳನ್ನು ನೋಡಬಹುದು. ರೋಗ ಉಲ್ಬಣವಾದಂಗೆ ಎಲೆಯ ಮೇಲ್ಭಾಗ ಕಪ್ಪು ಬಣ್ಣಕ್ಕೆ ತಿರುಗ್ತದೆ. ಅದೇ ರೀತಿ ಈ ಕಪ್ಪು ಬಣ್ಣದ ಎಲೆ ಕೆಳಭಾಗವನ್ನು ನೋಡಿದ್ರೆ ನಾವು ಅಲ್ಲಿ ನಾವು ಬೂಸ್ಟ್ ಅಥವಾ ಶಿಲೀಂಧ್ರವನ್ನು ನಾವು ಕಾಣಬಹುದಾಗಿದೆ. ಇದು ಈ ರೋಗ ಏನಂದ್ರೆ, ಈ ಬೆಳೆ ಎಲ್ಲಾ ಹಂತದಲ್ಲೂ ಸಹ ನಾವು ಈ ಕಾಣಬಹುದಾಗಿದೆ, ಈ ಕೊನೆಯ ಅಂಗಮರಿ ರೋಗವನ್ನು. ಮತ್ತೆ ಇದು ಗಡ್ಡೆಗಳು ಸಹ ಪ್ರಸರಿಸಿ ಗಡ್ಡೆಗಳು ಸಹ ನಾವು ಕೊಳೆಯೋದನ್ನ ನಾವು ನೋಡಬಹುದಾಗಿದೆ. ಏನು ಪರಿಹಾರ ಇದಕ್ಕೆ, ಹೇಗೆ ನಿಯಂತ್ರಣವನ್ನ ಮಾಡ್ತಕ್ಕಂಥದ್ದು? ಈ ಕೊನೆಯ ಅಂಗಮರಿ ರೋಗ ಮುಖ್ಯವಾಗಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಬೀಜದಿಂದ ಬರುತ್ತದೆ, ಎರಡನೇದು ಮಣ್ಣಿನಲ್ಲಿರುವಂತಹ ಶಿಲೀಂಧ್ರ ಕಣಗಳಿಂದ ಬರುತ್ತದೆ, ಮೂರನೇದಾಗಿ ವಾತಾವರಣ ಅದ ತೇವಾಂಶದಲ್ಲಿ ಹಾರಾಡುವಂತಹ ಶಿಲೀಂಧ್ರ ಕಣಗಳಿಂದ ಈ ರೋಗ ಹರಡುತ್ತಿದೆ. ಮುಖ್ಯವಾಗಿ ನಾವು ಮುಂಜಾಗ್ರತಾ ಕ್ರಮವಾಗಿ ನಾವು ಈ ಬೆಳೆ ಒಂದು 30 ದಿನಗಳ ಅಂತರದಲ್ಲಿದ್ದಾಗ ನಾವು ಈ ಮ್ಯಾಂಕಜಬ್ ಅಂತೇಳಿ ಅದು ಸ್ಪರ್ಶ ರೋಗನಾಶಕ, ಅದನ್ನ ನಾವು 1 ಲೀಟರ್ಗೆ 3 ಗ್ರಾಮ್ ಅಂತ ನಾವು ಮಿಶ್ರಣ ಮಾಡಿ ನಾವು ಬೆಳೆಯನ್ನು ಸಿಂಪಡಣೆ ಮಾಡಬೇಕಂತ ಆಗುತ್ತೆ. ಯಾಕಂದ್ರೆ ಇದನ್ನ ನಾವು ಮುಂಜಾಗ್ರತಾ ಕ್ರಮ ಅಂದ್ರೆ ರೋಗಾಣುಗಳು ಮೇಲೆ ಬಿತ್ತ ಹಣ ಅವು ರೋಗಾಣುಗಳನ್ನ ಕೊಲ್ತದೆ, ಅದಕ್ಕೆ ನಾವು ಇದನ್ನ ನಾವು ಮುಂಜಾಗ್ರತಾ ಕ್ರಮವಾಗಿ ಸಿಂಪಡಣೆ ಮಾಡಬೇಕಾಗುತ್ತೆ. ಅದೇ ರೀತಿ ಸಿಂಪಡಣೆ ಮಾಡಿ ಈ ಮಂಕಜಬ್ಬನ್ನ ಒಂದು 15 ದಿನಗಳ ನಂತರ ನಾವು ಅಂತ್ಯರಾಪಿ ರೋಗನಾಶಕಗಳಂತ ನಾವು ಹೇಳ್ತೀವಿ. ಅದರಲ್ಲಿ ಬೇರೆ ಬೇರೆ ರೋಗನಾಶಕಗಳನ್ನ ನಾವು ಆಲ್ರೆಡಿ ನಾವು ರೈತರಿಗೆ ಆಲ್ರೆಡಿ ಚೆನ್ನಾಗಿ ಗೊತ್ತಿರ್ತದೆ. ಈ ಅಂತರಾಬಿ ರೋಗನಾಶಕಗಳಲ್ಲಿ ಮುಖ್ಯವಾಗಿ ಏನಂದ್ರೆ, ನಾವು ಸೈಮಾಕ್ಜಿನಲ್ ಪ್ಲಸ್ ಮ್ಯಾಂಕಜಬ್ ಅಂತ ಹೇಳ್ತೀವಿ, ಅರಳು ರೂಪದಲ್ಲಿ ಬರುತ್ತೆ. ಅದನ್ನ ನಾವು 1 ಲೀಟರ್ಗೆ ಕನಿಷ್ಠ 3 ಗ್ರಾಮ್ ಮಿಶ್ರಣ ಮಾಡಿ ಸಿಂಪಡಣೆ ಮಾಡಬೇಕು. ಇದಲ್ಲದೆ ನಾವು ಅಂತರಾಬಿ ರೋಗನಾಶಕ ಡೈಮೆಥಮಾರ್ಪ್ ಅದು 1 ಲೀಟರ್ಗೆ 1 ಗ್ರಾಮು, ಮತ್ತೆ ಫೆನಮಿಡೋನ್ ಪ್ಲಸ್ ಮ್ಯಾಂಕಜಬ್ ಅದು 3 ಗ್ರಾಮ್ 1 ಲೀಟರ್ಗೆ, ಜೊತೆಗೆ ಫೆಮಾಕ್ಸಿಡೋನ್ ಪ್ಲಸ್ ಸೈಮಾಕ್ಜಿನ್ ಅಂತ ಹೇಳ್ತೀವಿ, ಅದು ಲಿಕ್ವಿಡ್ ಅಂದ್ರೆ ದ್ರಾವಣ ದ್ರವ ರೂಪ, ಅದನ್ನ 1 ml 1 ಲೀಟರ್. ಈ 5 ರೋಗನಾಶಕಗಳನ್ನ ಯಾವ್ದಾದ್ರು ಒಂದನ್ನ ನಾವು 15 ದಿನಗಳ ಅಂತರದಲ್ಲಿ ಅಂದ್ರೆ ರಿಪೀಟ್ ಆಗದಂಗೆ ನಾವು ಸಿಂಪಡಣೆ ಮಾಡೋದ್ರಿಂದ ಈ ಕಡೆಯ ಅಂಗಮಾರಿ ರೋಗವನ್ನು ನಾವು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದಾಗಿದೆ. ಈ ಕೊನೆ ಅಂಗಮಾರಿ ರೋಗ ಇವತ್ತು ಆಲೂಗಡ್ಡೆ ಬೆಳೆಗಾರರಿಗೆ ತುಂಬಾ ದುಸ್ವಪ್ನವಾಗಿ ಕಾಣಿಸ್ಕೊಂಡಿದೆ. ಕಳೆದ ಒಂದು 10-15 ವರ್ಷದಿಂದ ತುಂಬಾ ಜನ ಕೃಷಿಕರು ಆಲೂಗಡ್ಡೆ ಬೆಳೆಯನ್ನೇ ಬೆಳಿಬಾರ್ದಂತಹ ಒಂದು ಪರಿಸ್ಥಿತಿಯನ್ನು ನಿರ್ಮಾಣವನ್ನ ಮಾಡಿದೆ. ಈ ನಿಟ್ಟಿನಲ್ಲಿ ಈ ಕೊನೆಯ ಅಂಗಮಾರಿ ರೋಗ ಬರಲೇಬಾರದು ಅಂತ ಅಂದ್ರೆ ಏನಾದರೂ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬಹುದು? ಈ ರೈತರು ಮುಖ್ಯವಾಗಿ ಈ ರೋಗ ಏನಾಗಿದೆ ಅಂದ್ರೆ, ಈ ರೋಗದಿಂದ ಏನಾಗಿದೆ, ಹಾಸನ ಜಿಲ್ಲೆಯಲ್ಲಿ 1985 50,000 ಹೆಕ್ಟೇರ್ ಪ್ರದೇಶದಲ್ಲಿ ಇದ್ದಿದ್ದು ಇವಾಗ 8-9,000 ಹೆಕ್ಟೇರ್ ಪ್ರದೇಶಕ್ಕೆ ಬಂದಿಳಿದಿದೆ. ಯಾಕಂದ್ರೆ ಈ ರೋಗದ ಒಂದು ಪ್ರಾಮುಖ್ಯತೆಯಿಂದ, ಈ ರೋಗನ ನಾವು ಬರದೇ ಇದ್ದಂಗೆ ಅಥವಾ ಬರದೇ ಇದ್ದಂಗೆ ಮಾಡೋಕೆ ಬಹಳ ಕಷ್ಟ ಇದೆ. ಅಂದ್ರೆ 100%ಶೇಕಡ ನಾವು ಹತೋಟಿ ಮಾಡಲಿಕ್ಕೆ ಬಹಳ ಕಷ್ಟ ಇದೆ. ಯಾಕಂದ್ರೆ ಈ ರೋಗ ಮುಖ್ಯವಾಗಿ ಏನಂದ್ರೆ, ವಾತಾವರಣದಲ್ಲಿನ ಏರುಪೇರಿನಿಂದ ಆಗ್ತದೆ. ಅದಕ್ಕೆ ನಾವೇನ್ ಮಾಡ್ಬೇಕು, ರೈತರು ಆದಷ್ಟು ಒಂದು 70-80% ನಾವು ಈ ರೋಗನ ನಾವು ಹತೋಟಿ ಮಾಡಬೇಕಂದ್ರೆ, ನಾವು ಮುಖ್ಯವಾಗಿ ನಮ್ಮ ಸೋಮನಹಳ್ಳಿ ಕಾವಲಿನ ಸಂಶೋಧನೆಯಿಂದ ಕಂಡಂತಹ ಒಂದು ಮುಖ್ಯವಾದ ಒಂದು ಅಂಶ ಅಂದ್ರೆ, ನಾವು ಈ ಮೇ ತಿಂಗಳ 4ನೇ ವಾರದಲ್ಲಿ ಈ ಬಿತ್ತನೆ ಮಾಡಿದ್ರೆ ಈ ರೋಗದ ಹತೋಟಿ ಕಡಿಮೆ ಮಾಡಬಹುದು ಅಂತ ಕಂಡು ಬಂದಿದೆ. ಅದು ಆ ಸಮಯದಲ್ಲಿ ಬಿತ್ತನೆ ಮಾಡಿದ್ರೆ ಈ ರೋಗ ಬರೋ ಸಾಧ್ಯತೆ ಏನಾಗುತ್ತೆ ಅಂದ್ರೆ ನಾವು ಯೂಶಲಿ ಏನಾಗುತ್ತೆ ಜೂನ್ ಒಂದೇ ವಾರದ ಮೇಲೆ ಮಾಡಿದ್ರೆ ಏನಾಗುತ್ತೆ ಅದು ಆವಾಗ ಸ್ವಲ್ಪ ಜಾಸ್ತಿ ಮಳೆ ಬರ್ತದೆ, ಬಂದಾಗ ಮಳೆಗೆ ಸಿಕ್ಕಾಕೊಂಡ್ಬಿಡ್ತದೆ. ಈಗ ನಾವು ಮೇ 15 ಮೊದಲೇ ಮಾಡಿದ್ರೆ ನಾವು ಮಳೆಗೆ ಅದನ್ನ ಸಿಕ್ಕಾಕೊಂಡ ತರ ನಾವು ತೋಟಿನ ಮಾಡಬೇಕಾಗುತ್ತೆ. ಇದಿಷ್ಟು ಕೊನೆಯ ಅಂಗಮಾರಿ ರೋಗಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಆಲೂಗಡ್ಡೆಯನ್ನು ಬಾಧಿಸ್ತಕ್ಕಂತಹ ಮತ್ತೊಂದು ರೋಗ ಮೊಸಾಯಿಕ್ ನಂಜಾಣು ರೋಗ ಅನ್ನುವಂಥದ್ದು, ಇದರ ಲಕ್ಷಣಗಳೇನು, ಯಾವ ಹಂತದಲ್ಲಿ ಇದು ಬೆಳೆಯನ್ನ ಬಾಧಿಸುತ್ತೆ, ಇದಕ್ಕೆ ಪರಿಹಾರ ಏನು? ಈ ಮೊಸಾಯಿಕ್ ನಂಜಾಣು ರೋಗ ಅಂದ್ರೆ ಇದು ನಾವು ಇದು ವೈರಸ್ ಅಥವಾ ನಂಜಾಣುಯಿಂದ ಬರ್ತದೆ. ಇದು ಮುಖ್ಯವಾಗಿ ಬೇರೆ ಬೇರೆ ನಂಜಾಣು ರೋಗ ಇದೆ, ಅದರಲ್ಲಿ ಮೊಸಾಯಿಕ್ ಅಲ್ಲಿ ನಾವು PVY ಅಥವಾ PVX ಅಂತ ಹೇಳ್ತೀವಿ. ಇದು ಬೇರೆ ಬೇರೆ ವೈರಸ್ ಪ್ರಭೇದ. ಇದು ಮುಖ್ಯವಾಗಿ ರೋಗ ಏನಾದ್ರೆ ಬಂದಾಗ ಏನಾಗುತ್ತೆ, ಎಲೆಗಳು ನಾವು ತಿಳಿ ಮತ್ತೆ ಗಾಢ ಹಸಿರು ಬಣ್ಣದ ಚುಕ್ಕುಗಳನ್ನು ನಾವು ಕಾಣಬಹುದಾಗಿದೆ. ಅದಲ್ಲದೆ ಈ ವೈರಸ್ ರೋಗ ಏನಂದ್ರೆ ನಾವು ರೋಗದ ಬೆಳವಣಿಗೆ ಕುಂಠಿತಗೊಳಿಸುತ್ತೆ, ಅದು ನಾವು ಇಂಗ್ಲಿಷ್ ನಾವು ಸ್ಟಂಟೆಡ್ ಗ್ರೋತ್ ಅಂತ ಹೇಳ್ತೀವಿ. ಅದೇ ರೀತಿ ಈ ಇನ್ನೊಂದು ಏನಂದ್ರೆ ಈ ರೋಗಗಳು ನಾವು ವಾತಾವರಣದಲ್ಲಿಂದ ಈ ರಸಹೀರ ಕೀಟಗಳಾದ ಸಸ್ಯ ಏನು ಅಥವಾ ಥ್ರಿಪ್ಸ್ ಅಥವಾ ಬಿಳಿನೊಳೆಯಿಂದ ಒಂದು ಗಿಡದಿಂದ ಒಂದು ಗಿಡಕ್ಕೆ ಹರಡ್ಕೊಂಡು ಹೋಗುತ್ತೆ. ಮತ್ತೆ ಈ ರೋಗ ಬಂದಂತ ಗಿಡಗಳಿಂದ ಬಂದಂತ ಗಡ್ಡೆಗಳು ಸಹ ನಾವು ಈ ರೋಗವನ್ನು ನೋಡಬಹುದು. ಅಂತ ಗಡ್ಡೆಗಳು ನಮ್ಗೆ ಮುಂದಿನ ಹಂಗಾಮಿನಲ್ಲಿ ಬಿತ್ತನೆ ಮಾಡಲಿಕ್ಕೆ ಅನುಪಯುಕ್ತ ಆಗ್ತವೆ. ಮುಖ್ಯವಾಗಿ ಏನಂದ್ರೆ ನಾವು ಈ ರಸಹೀರ ಕೀಟಗಳು ಹರಡೋದ್ರಿಂದ ನಾವು ಈ ರಸಹೀರ ಕೀಟಗಳನ್ನು ನಾವು ಪರಿಣಾಮಕಾರಿಯಾಗಿ ಹತೋಟಿ ಮಾಡಿದ್ರೆ ಈ ಮೊಸಾಯಿಕ್ ರೋಗವನ್ನು ನಾವು ಸಂಪೂರ್ಣವಾಗಿ ಹತೋಟಿ ಮಾಡಬಹುದು. ಮುಖ್ಯವಾಗಿ ಏನಂದ್ರೆ ರಸಹೀರ ಕೀಟಗಳಿಗೆ ನಾವು ಅಂತರ್ವ್ಯಾಪಿ ಕೀಟನಾಶಕಗಳಾದ ಇಮಿಡಾಕ್ಲೋಬಿಡ್ ಅಂತ ಹೇಳ್ತೀವಿ, ಅದನ್ನ 1 ಲೀಟರ್ಗೆ 1/2 ml ಅಥವಾ ನಾವು ಡೈಮೆಥೇಟ್ ಅದನ್ನ 2 ml 1 ಲೀಟರ್ಗೆ ಅಥವಾ ಥೈಮೆಥಾಕ್ಸಾಮ್ ಅಂತ ಹೇಳ್ತೀವಿ, ಅದನ್ನು ಸಹ 1/2 gram 1 ಲೀಟರ್ಗೆ ಹಾಕಿ ನಾವು ಸಿಂಪಡಣೆ ಮಾಡಿ ಬೇರೆ ಬೇರೆ ಅಂತಾರಾಪಿ ಕೀಟನಾಶಕಗಳನ್ನ ಬಳಸೋದ್ರಿಂದ ಈ ಮೊಸಾಯಿಕ್ ನಂಜಾಣು ರೋಗವನ್ನು ಕಮ್ಮಿ ಮಾಡಬಹುದು. ಅದಲ್ಲದೆ ನಾವು ಬೆಳೆ ಬೆಳೆಯಬೇಕಾದ್ರೆ 1 ಎಕರೆಗೆ ಕಡಿಮೆ ಅಂದ್ರೆ 10-12 ಈ ಹಳದಿ ಅಂಟು ಬಲೆಗಳನ್ನು ನಾವು ಅಲ್ಲಲ್ಲೇ ಹಾಕಿದ್ರೆ ನಾವು ಈ ಕೀಟಗಳನ್ನು ನಾವು ಹತೋಟಿ ಮಾಡಬಹುದು. ಜೊತೆಗೆ ನಾವು ಈ ಗಡ್ಡೆಗಳನ್ನು ಸಹ ನಾವು ಕೀಟನಾಶಕಗಳಿಂದ ಬೀಜೋಪಚಾರ ಮಾಡೋದ್ರಿಂದ ಸಹ ನಾವು ಈ ಮೊಸಾಯಿಕ್ ನಂಜಾಣು ರೋಗವನ್ನು ನಾವು ಹತೋಟಿ ಮಾಡಬಹುದಾಗಿದೆ. ಇದಿಷ್ಟು ಮೊಸಾಯಿಕ್ ನಂಜಾಣು ರೋಗಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ನಮ್ಮ ಆಲೂಗಡ್ಡೆ ಬೆಳೆಯನ್ನ ಬಾಧಿಸ್ತಕ್ಕಂತಹ ಮತ್ತೊಂದು ರೋಗ ಎಲೆ ಸುರುಳಿ ರೋಗ, ಇದು ಯಾವ ಸಂದರ್ಭದಲ್ಲಿ ಬರುತ್ತೆ, ಏನೆಲ್ಲ ಲಕ್ಷಣಗಳು ಗೋಚರಿಸುತ್ತೆ? ಈ ಎಲೆ ಸುರುಳಿ ರೋಗ ಇದು ಸಹ ಒಂದು ನಂಜಾಣುಯಿಂದ ಬರೋದು. ಈ ನಾವು ಇಂಗ್ಲಿಷ್ ಅಲ್ಲಿ ಪೊಟಾಟೋ ಲೀಫ್ ರೋಲ್ ವೈರಸ್ ಅಂತ ಹೇಳ್ತೀವಿ. ಇದು ಬಂದಾಗ ಏನಾಗುತ್ತೆ, ಎಲೆಗಳು ಒಳಮುಖವಾಗಿ ಮುದುಡ್ಕೊಂತವೆ ಮತ್ತೆ ಬೆಳವಣಿಗೆ ಕುಂಠಿತವಾಗುತ್ತೆ. ಮತ್ತೆ ಈ ರೋಗ ಬಂದಂತಹ ಗಿಡಗಳಿಂದ ಬಂದಂತಹ ಗಡ್ಡೆಗಳನ್ನು ನಾವು ಮುಂದಿನ ಹಂಗಾಮಿನಲ್ಲಿ ಬೀಜಗಳಾಗಿ ಉಪಯೋಗ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತೆ ಈ ಎಲೆ ಸುರುಳಿ ರೋಗವು ಸಸ್ಯ ಏನು ಅಂತೇಳಿ ಒಂದು ರಸಹೀರ ಕೀಟಗಳಿಂದ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡುತ್ತದೆ. ಇದನ್ನು ಸಹ ನಾವು ಏನಂದ್ರೆ ರಸಹೀರ ಕೀಟಗಳಿಗೆ ಉಪಯೋಗಿಸುವಂತಹ ಕೀಟನಾಶಕಗಳಂದ್ರೆ ನಾವು ಇಮಿಡಾಕ್ಲೋಪಿಡ್ 1 ಲೀಟರ್ಗೆ 1/2 ml ಮತ್ತೆ ಡೈಮೆಥೇಟ್ ರೋಗರ್ ಅಂತ ಹೇಳ್ತೀವಿ ಅದನ್ನ 1 ಲೀಟರ್ 2 ml ಅಥವಾ ಥೈಮೆಥಾಕ್ಸಾಮ್ ಅದನ್ನ 1 ಲೀಟರ್ಗೆ 1/2 gram. ಇದೇ ರೀತಿ ಯಾವುದೇ ತರಹ ಈ ಅಂತಾರಾಪಿ ಕೀಟನಾಶಕಗಳನ್ನ ಉಪಯೋಗ ಮಾಡೋದ್ರಿಂದ ಈ ಎಲೆ ಸುರುಳಿ ರೋಗ ಹರಡುವುದನ್ನು ನಾವು ಪರಿಣಾಮಕಾರವಾಗಿ ತಡೆಗಟ್ಟಬಹುದು. ಇದಿಷ್ಟು ಎಲೆ ಸುರುಳಿ ರೋಗಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಮತ್ತೊಂದು ಆಲೂಗಡ್ಡೆಯನ್ನ ಬಾಧಿಸ್ತಕ್ಕಂತಹ ರೋಗ ಅಂತ ಹೇಳಿದ್ರೆ ಅದು ದುಂಡಾಣು ಸೊರಗು ರೋಗ, ಇದು ಯಾವ ಸಂದರ್ಭದಲ್ಲಿ ಬರುತ್ತೆ, ಏನೆಲ್ಲ ಲಕ್ಷಣಗಳು ಗೋಚರಿಸುತ್ತೆ, ಇದರ ನಿಯಂತ್ರಣವನ್ನ ಹೇಗೆ ಮಾಡಬಹುದು? ಈ ರೈತ ಬಾಂಧವರು ಏನಾಗಿದೆ, ನಾವು ಕೊನೆಯ ಅಂಗಮಾರಿ ರೋಗದ ಬಗ್ಗೆ ಅಷ್ಟೇ ನಾವು ಬಹಳ ಕಾಳಜಿ ಕೊಡ್ತೇವೆ. ಹೌದು, ಇತ್ತೀಚೆಗೆ ಏನಾಗಿದೆ, ಈ ಕಳೆದ 5 ವರ್ಷಗಳಿಂದ ಈ ದುಂಡಾಣು ಇಂದ ಬರುವಂತ ಸೊರಗು ರೋಗ ಸಹ ನಾವು ಹೆಚ್ಚಿನ ಪ್ರಮಾಣದಲ್ಲಿ ನೋಡ್ತಾ ಇದ್ದೇವೆ. ಯಾಕಂದ್ರೆ ಇದು ಸಹ ನಾವು ಮಂಡಿಯಿಂದ ಹರಡೋದ್ರಿಂದ ನಾವು 50-60% ನಾವು ಇಳುವರಲ್ಲಿ ನಾವು ಕುಂಠಿತವನ್ನು ನಾವು ನೋಡಬಹುದಾಗಿದೆ. ಇದು ಮುಖ್ಯವಾಗಿ ದುಂಡಾಣು ಅಥವಾ ಬ್ಯಾಕ್ಟೀರಿಯಾದಿಂದ ಬರುವಂತ ರೋಗ. ಇದು ನಾವು ಮುಂಗಾರು ಹಂಗಾಮಿನಲ್ಲಿ ಏನು ನೀರು ಕಡಿಮೆ ಆದಾಗ ಮತ್ತೆ ಮಣ್ಣಿನ ಉಷ್ಣಾಂಶ ಜಾಸ್ತಿ ಆದಾಗ ನಾವು ಈ ರೋಗವನ್ನು ನೋಡಬಹುದು. ಮತ್ತೆ ಬೆಳೆ 45 ದಿನಗಳ ನಂತರದಲ್ಲಿದ್ದಾಗ ನಾವು ಈ ರೋಗ ಬಂದವನ್ನು ಹೆಚ್ಚಾಗಿ ಕಾಣಿಸ್ತೇವೆ. ಈ ರೋಗದಲ್ಲಿ ಮುಖ್ಯವಾಗಿ ಲಕ್ಷಣ ಏನಂದ್ರೆ ನಾವು ನೀರು ಕಮ್ಮಿ ಆದ ಯಾವ ತರ ನೋಡ್ತೀವಿ ಆ ತರ ಎಲೆಗಳು ಬಾಡ್ತವೆ. ಮತ್ತೆ ಇನ್ನೊಂದೇನಂದ್ರೆ ನಾವು ಅಂತ ಬಾಡಿದ ಗಿಡಗಳಿಂದ 1 ದಿನ ನೋಡಿ 2ನೇ ದಿನ ಹೋದಾಗ ನಾವು ಇಡೀ ತೋಟದಲ್ಲಿ ಸಹ ನಾವು ಈ ಗಿಡಗಳು ಬಾಡೋದನ್ನು ನೋಡಬಹುದಾಗಿದೆ. ಮತ್ತೆ ಕ್ರಮೇಣ ಅಂದ್ರೆ ಈ ರೋಗ ತೀವ್ರತೆ ಜಾಸ್ತಿ ಇದ್ದಾಗ ನಾವು ಯಾವುದೇ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ತಗೊಳ್ಳೋದಿಲ್ಲ ಅಂದ್ರೆ 5-6 ದಿನಗಳಲ್ಲಿ ನಾವು ಎಲ್ಲಾ ಗಿಡಗಳು ಸಾಯೋದನ್ನು ನೋಡಬಹುದಾಗಿದೆ. ಮತ್ತೆ ಇನ್ನೊಂದೇನಾಗುತ್ತೆ, ಈ ರೋಗ ನಾವು ಗಡ್ಡೆಯು ಹರಡೋದ್ರಿಂದ ಮುಂದಿನ ಹಂಗಾಮಿನಲ್ಲಿ ನಾವು ಈ ರೋಗ ಬಾಧಿತ ಗಡ್ಡೆಗಳನ್ನು ಉಪಯೋಗಿಸಿದ ನಾವು 1 ಹೊಲದಿಂದ 1 ಹೊಲಕ್ಕೆ ನಾವು ರೋಗ ಹರಡೋದಕ್ಕೆ ಅದು ಉಪಯೋಗ ಆಗುತ್ತೆ. ಅಂಡ್ ಈ ಮತ್ತೆ ಇನ್ನೊಂದೇನಂದ್ರೆ ಈ ರೋಗ ನಾವು ಪರಿಣಾಮಕಾರಿಯಾಗಿ ನಾವು ಹತೋಟಿ ಮಾಡಬೇಕಂದ್ರೆ ನಾವು ಸಮಗ್ರ ರೋಗ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕು. ಅದರಲ್ಲಿ ಮುಖ್ಯವಾಗಿ ಏನಂದ್ರೆ ಒಂದು ಏನಂದ್ರೆ ಸರ್ಟಿಫೈಡ್ ಸೀಡ್ ಅಂತೀವಿ ಅಂದ್ರೆ ಪ್ರಮಾಣೀಕೃತ ಬೀಜಗಳನ್ನು ನಾವು ಮೊದಲು ತಗೊಂಬೇಕಂದ್ರೆ ರೋಗ ರಹಿತ ಬೀಜಗಳ ಗಡ್ಡೆಗಳನ್ನು ನಾವು ಉಪಯೋಗಿಸಿ ನಾವು ನಾಟಿ ಮಾಡಬೇಕು. ಎರಡನೇದೇನಂದ್ರೆ ಮುಖ್ಯವಾಗಿ ಯಾವುದೇ ಅಂದ್ರೆ ಕಂಪಲ್ಸರಿ ಆಗಿ ನಾವು ಬೀಜೋಪಚಾರ ಮಾಡಬೇಕು. ಇದೇನಂದ್ರೆ ಬೀಜೋಪಚಾರ ಮುಖ್ಯವಾಗಿ ಅಂದ್ರೆ ನಾವು ಆಗ್ಲೇ ನಮ್ಮ ಮ್ಯಾಂಗೇಜ್ ಬೆಳೆದ ಬಟ್ ಈ ರೋಗ ಅಥಾರಿಟಿ ಮಾಡ್ಲಿಕ್ಕೆ ನಾವು ಮುಖ್ಯವಾಗಿ ಕಾಪರ್ ಆಕ್ಸಿ ಕ್ಲೋರೈಡ್ ಅಂತ ಹೇಳ್ತೀವಿ. ಅದನ್ನ ನಾವು 1 ಲೀಟರ್ 3 ಗ್ರಾಮ್ ಜೊತೆಗೆ ಸ್ಟೆಪ್ಟೋಸೈಕ್ಲಿನ್ 1 ಗ್ರಾಮ್ ಅದನ್ನ ನಾವು 1-10 ನಿಮಿಷಗಳ ಕಾಲ ಚೆನ್ನಾಗಿ ಅದನ್ನ ನೆನೆಸಿ ನೆರಳಿನಲ್ಲಿ ಒಣಗಿಸಿ ನಾವು ನಾಟಿ ಬಿಡಬಹುದಾಗಿದೆ. ಇನ್ನೊಂದು ಏನಂದ್ರೆ 1 ವರ್ಷ ರೋಗ ಕಂಡು ಬಂದ್ರೆ ಮುಂದಿನ ವರ್ಷದಿಂದ ನಾವು ಈ ಬೆಳೆಯನ್ನ ಬಿಟ್ಟು ಆಲೂಗೆಡ್ಡೆ ಜಾತಿಗೆ ಸೇರಿದಂತಹ ಆಲೂಗೆಡ್ಡೆ ಟೊಮೆಟೊ ಮೆಣಸಿನಕಾಯಿ ಅದನ್ನ ಇವನ್ನ ಬಿಟ್ಟು ನಾವು ಬೇರೆ ಕೃಷಿ ಬೆಳೆಗಳಾದ ಈ ಮುಸ್ಕಿನ ಜೋಳ ಮತ್ತೆ ಬಿಳಿ ಜೋಳ ಅಥವಾ ರಾಗಿ ಅಂತ ನಾವು ಬೆಳೆದ್ರಿಂದ ಈ ಮಣ್ಣಿನಲ್ಲಿ ಈ ದುಂಡಾನ ಕಣಗಳನ್ನು ನಾವು ಸಂಪೂರ್ಣವಾಗಿ ನಾವು ನಾಶ ಮಾಡಲಿಕ್ಕೆ ಉಪಯೋಗ ಆಗುತ್ತೆ. ಜೊತೆಗೆ ಏನಾಗುತ್ತೆ ಇನ್ನೊಂದೇನಾದ್ರೆ ನಾವು ನಾಟಿ ಮಾಡೋ ಮೊದಲು 1 ಎಕರೆಗೆ 8-10 ಕೆಜಿ ಬ್ಲೀಚಿಂಗ್ ಪೌಡರ್ ನಾವು ಹರಡಬೇಕಾಗುತ್ತೆ. ಜೊತೆಗೆ ನಾವು ರೋಗ ಆಲ್ರೆಡಿ ಕಾಣಿಸ್ಕೊಂಡಿದೆ ನಮ್ಮ ತಾಕಿನಲ್ಲಿ ಅಂದಾಗ ನಾವು ಅದಕ್ಕೆ ನಾವು ಒಂದು ರೋಗನಾಶಕ ಇದೆ ಅಂದ್ರೆ ಕಾಪರ್ ಆಕ್ಸಿ ಕ್ಲೋರೈಡ್ 3 ಗ್ರಾಮ್ ಜೊತೆಗೆ ಸ್ಟೆಪ್ಟೋಸೈಕ್ಲಿನ್ 1 ಗ್ರಾಮ್ ಅದನ್ನ ಹಾಕೊಂಡು ದ್ರಾವಣ ಮಾಡಿಕೊಂಡು ರೋಗ ಬಂದಂತ ಗಿಡಗಳಿಗೆ ಒಂದು ಮಣ್ಣು ಚೆನ್ನಾಗಿ ತೊಯ್ಯೋ ತರ ನಾವು ಮಣ್ಣಿಗೆ ಹಾಕ್ಬೇಕಾಗತ್ತದ ಸಾಯಿಲ್ ಟ್ರೆಂಚಿಂಗ್ ಅಂತ ಹೇಳ್ತೀವಿ. ಇದನ್ನ ಮಾಡೋದ್ರಿಂದ ಈ ದುಂಡಾಣೆಯಿಂದ ಬರುವಂತ ಈ ಸೊರಗ ರೋಗ ನಾವು ಪರಿಣಾಮಕರವಾಗಿ ನಾವು ತಡೆಗಟ್ಟಬಹುದು. ಇದಿಷ್ಟು ನಮ್ಮ ಆಲೂಗಡ್ಡೆ ಬೆಳೆಯನ್ನ ಬಾಧಿಸ್ತಕ್ಕಂತಹ ರೋಗಗಳು. ಕೊನೆಯ ಅಂಗಮಾರಿ ರೋಗ, ಮೊಸಾಯಿಕ್ ನಂಜಾಣು ರೋಗ, ಎಲೆ ಸುರುಳಿ ರೋಗ ಮತ್ತು ದುಂಡಾಣು ಸೊರಗು ರೋಗ, ಇವುಗಳು ಏನೆಲ್ಲ ಲಕ್ಷಣಗಳನ್ನ ಗೋಚರಿಸುತ್ತೆ, ಯಾವ ಸಂದರ್ಭದಲ್ಲಿ ಬರುತ್ತೆ, ಬಂದಂತಹ ಸಂದರ್ಭದಲ್ಲಿ ಹೇಗೆ ಇದರ ಹತೋಟಿಯನ್ನ ಮಾಡಬೇಕು ಅನ್ನುವಂಥ ವಿಚಾರಗಳನ್ನ ತಿಳಿಸ್ಕೊಟ್ರಿ. ಈ ರೋಗಗಳು ಹೇಗೆ ಆಲೂಗಡ್ಡೆ ಬೆಳೆಯನ್ನ ಬಾಧಿಸುತ್ತೋ ಹಾಗೆ ಕೆಲವು ಕೀಟಗಳು ಕೂಡ ಆಲೂಗಡ್ಡೆ ಬೆಳೆಯನ್ನ ಬಾಧಿಸುತ್ತೆ. ಯಾವೆಲ್ಲ ಪ್ರಮುಖ ಕೀಟಗಳು ಆಲೂಗಡ್ಡೆ ಬೆಳೆಯನ್ನ ಬಾಧಿಸ್ತಕ್ಕಂತಹ ಸಾಧ್ಯತೆ ಇರುತ್ತೆ? ಆಲೂಗಡ್ಡೆ ಬೆಳೆಗಳ ಪ್ರಮುಖ ಕೀಟಗಳು ಹೆಚ್ಚಾಗಿ ನಾವು ರಸಾಯನಿಕ ಕೀಟಗಳನ್ನ ನಾವು ನೋಡಬಹುದಾಗಿದೆ. ಮೊದಲನೇದಾಗಿ ಸಸ್ಯ ಏನು ಮತ್ತೆ ಬಿಳಿ ನೊಣ ಮತ್ತೆ ನುಸಿ ಮತ್ತೆ ಗಡ್ಡೆ ಕೊರೆಯುಳು ಈ 4 ಕೀಟಬಾಧೆ ನಾವು ಆಲೂಗಡ್ಡೆ ರೈತರನ್ನ ಹೆಚ್ಚಾಗಿ ಬಾಧಿಸುತ್ತೆ. ಅದರಲ್ಲಿ ಮುಖ್ಯವಾಗಿ ನಾವು ಸಸ್ಯ ಏನು ಈ ಸಸ್ಯ ಏನಂದ್ರೆ ಈ ವಾತಾವರಣದ ಸ್ವಲ್ಪ ಉಷ್ಣಾಂಶ ಜಾಸ್ತಿ ಇದ್ದಾಗಾದ್ರೆ ಜೂನ್ ಆದ್ಮೇಲೆ ಅಥವಾ ಜುಲೈಯಲ್ಲಿ ಇದು ನಾವು ನೋಡಬಹುದಾಗಿದೆ. ಈ ಸಸ್ಯ ಏನಂದ್ರೆ ಎಲೆಗಳ ತಳಭಾಗದಲ್ಲಿ ಇಟ್ಕೊಂಡು ಸಸ್ಯಗಳಲ್ಲಿ ಎಲೆಗಳಿಂದ ರಸ ಇರ್ತಾ ಇರ್ತವೆ. ಆದ್ರೆ ನಾವು ಕೆಳಮುಖವಾಗಿ ಎಲೆ ಮುದುಡುದನ್ನ ನಾವು ಕಾಣಬಹುದಾಗಿದೆ. ಈ ರಸ ಇರೋದ್ರಿಂದ ಏನಾಗುತ್ತೆ ಈ ಗಿಡದ ಬೆಳವಣಿಗೆ ಕುಂಠಿತ ಆಗುತ್ತೆ. ಮತ್ತೆ ಈ ಆಗ್ಲೇ ಹೇಳಿದ್ರೆ ನಾವು ಈ ಸಸ್ಯ ಏನಂದ್ರೆ ಜೊತೆಗೆ ಒಂದು ಗಿಡದ ಬೆಳವಣಿಗೆ ಕುಂಠಿತ ಮಾಡೋದ್ರಲ್ಲದೆ ಈ ನಂಜಾಣು ರೋಗಗಳನ್ನು ಸಹ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡಕ್ಕೆ ಇದು ಸಹಾಯ ಮಾಡುತ್ತದೆ. ಈ ಸಸ್ಯವನ್ನು ನಾವು ಪರಿಣಾಮಕವಾಗಿ ನಾವು ಹತೋಟಿ ಮಾಡಲೇಬೇಕಂದ್ರೆ ಯಾವುದೇ ಒಂದು ಅಂತರಾಭಿ ಕೀಟನಾಶಕಗಳನ್ನ ಬಳಸೋದ್ರಿಂದ ಈ ಸಸ್ಯವನ್ನು ನಾವು ಹತೋಟಿ ಮಾಡೋದು. ಮುಖ್ಯವಾಗಿ ನಾವು ಏನೋ ಇಮಿಡಾಕ್ಲೋಬಿಡ್ 1 ಲೀಟರ್ಗೆ 1/2 ml ಮತ್ತೆ ಡೈಮೈಥಿಯೇಟ್ ಅದು 1 ಲೀಟರ್ಗೆ 2 ml ಮತ್ತೆ ಥಯೋಮೆಥಾಕ್ಸಮ್ ಅಂತ ಹೇಳ್ತೀವಿ ಅದು ಹಳ್ಳು ರೂಪದ ಒಂದು ಕೀಟನಾಶಕ ಅದನ್ನ 1 ಲೀಟರ್ಗೆ 1/2 ಗ್ರಾಮ್ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಅಂದ್ರೆ ಎಲ್ಲಾ ಕೀಟನಾಶಕ ಒಟ್ಟಿಗೆ ಮಿಕ್ಸ್ ಮಾಡ್ಬಿಡುದು. 15 ದಿನಗಳ ಹಂತಗಳೇ ಬೇರೆ ಬೇರೆ ಕೀಟನಾಶಕಗಳನ್ನ ಬದಲಾವಣೆ ಸಿಂಪಡಣೆ ಮಾಡೋದ್ರಿಂದ ಈ ಸಸ್ಯನ ಹತೋಟಿ ಮಾಡಬಹುದು. ಜೊತೆಗೆ ನಾವು ಅಲ್ಲಲ್ಲಿ ಹಳದಿ ಅಂಟು ಬಲೆ ನಾವು ಹೊಲದಲ್ಲಿ ಹಾಕೋದ್ರಿಂದ ಸಸ್ಯವನ್ನು ಜಾಸ್ತಿ ಹಾರಾಡೋದನ್ನ ನಾವು ಕಮ್ಮಿ ಮಾಡಬಹುದಾಗಿದೆ. ಸಸ್ಯ ನಂತರ ಬಾಧಿಸ್ತಕ್ಕಂಥದ್ದು ಬಿಳಿ ನೊಣ, ಇದು ಕೂಡ ಒಂದು ರಸ ಇರತಕ್ಕಂಥ ಕೀಟ. ಈ ಬಿಳಿ ನೊಣ ಅನ್ನುವಂಥದ್ದು ಯಾವ ಸಂದರ್ಭದಲ್ಲಿ ಬರುತ್ತೆ, ಏನೆಲ್ಲ ತೊಂದರೆಯನ್ನು ಉಂಟು ಮಾಡುತ್ತೆ, ಇದರ ನಿಯಂತ್ರಣವನ್ನ ಮಾಡುವಂಥದ್ದು ಹೇಗೆ? ಈ ಬಿಳಿ ನೊಣ ಬಾಧೆ ಮುಖ್ಯವಾಗಿ ಆಲೂಗಡ್ಡೆ ಬೆಳೆಗಳಲ್ಲಿ ಸ್ವಲ್ಪ ಉಷ್ಣಾಂಶ ಜಾಸ್ತಿ ಇದ್ದಾಗ ಇದು ನಾವು ಬಾಧೆಯನ್ನು ನೋಡಬಹುದು. ಇದೇನಂದ್ರೆ ಈ ಆಲೂಗಡ್ಡೆ ಅಲ್ಲದೇನೆ ಈ ಆಲೂಗಡ್ಡೆ ಜಾತಿಗೆ ಬರುವ ಎಲ್ಲಾ ಬೆಳೆಗಳು ಸಹ ಈ ನಾವು ಈ ಬಿಳಿ ನೊಣದ ಬಾಧೆಯನ್ನು ನೋಡಬಹುದು. ಈ ಬಿಳಿ ನೊಣದ ಬಾಳೆ ಬಂದಾಗ ನಾವು ಎಲೆ ಮುದುಡುವುದನ್ನು ನಾವು ಕಾಣಬಹುದಾಗಿದೆ. ಹೆಚ್ಚಾಗಿ ಏನಾದ್ರೆ ಎಲೆಗಳು ಮುದುಡುತ್ತೆ ಮತ್ತೆ ಎಲೆಗಳ ಗಾತ್ರ ದಪ್ಪ ಆಗುತ್ತೆ ಮತ್ತೆ ಬೆಳವಣಿಗೆ ಕುಂಠಿತ ಆಗುತ್ತೆ. ಜೊತೆಗೆ ಬಿಳಿ ನೊಣ ಏನಂದ್ರೆ ಇನ್ನೊಂದು ಈ ನಂಜಾಣು ರೋಗವಾದ ಒಂದು ಎಲೆ ಸುಳ್ಳಿ ಅಥವಾ ಎಲೆ ಮುದುಡು ರೋಗ ಅಂತ ಹೇಳ್ತೀವಿ ಆ ವೈರಸ್ ನಂಜಾಣು ರೋಗವನ್ನು ಸಹ ಇದು ಒಂದೊಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡುತ್ತದೆ. ಮತ್ತೆ ಇನ್ನೊಂದು ಏನಂದ್ರೆ ಈ ಬಿಳಿ ನೊಣದಿಂದ ಏನಾಗುತ್ತೆ ನಾವು ಈ ಗಿಡದ ಬೆಳೆ ಬಹಳ ಕುಂಠಿತ ಆಗುತ್ತೆ. ನಾವು 50-60% ನಾವು ಇಳುವರಿಯಲ್ಲಿ ನಾವು ಕುಂಠಿತ ಆಗೋದನ್ನ ನೋಡಬಹುದಾಗಿದೆ. ಇದನ್ನ ಪರಿಣಾಮಕವಾಗಿ ಯಾವ ತರ ನಾವು ಅಥಾರಿಟಿ ಮಾಡಬಹುದಂದ್ರೆ ಒಂದು ಏನಂದ್ರೆ ಮೊದಲು ಏನಂದ್ರೆ ಅಂತರಾಭಿ ಕೀಟನಾಶಕಗಳನ್ನು ನಾವು ಆಗ್ಲೇ ಹೇಳದಂಗೆ ಇಮಿಡಾಕ್ಲೋಪಿಡ್ ಅಥವಾ ಡೈಮೆಥೇಟ್ ಅಥವಾ ಥಯೋಮೆಥಾಕ್ಸಮ್ ಅಥವಾ ಡೈಫಿನ್ಥೆರಯನ್ ಇದು ಯಾವ್ದೋ 4 ಕೀಟನಾಶಕಗಳ ಒಂದೊಂದು ಬೇರೆ ಬೇರೆ ದಿನಗಳಲ್ಲಿ ನಾವು ಸಿಂಪಡಣೆ ಮಾಡೋದ್ರಿಂದ ಈ ಬಿಳಿ ನೊಣ. ಜೊತೆಗೆ ನಾವು ಹೊಲದಲ್ಲಿ ಹಳದಿ ಅಂಟು ಬಲೆ ಅದನ್ನ ನಾವು ಹಾಕೋದ್ರಿಂದ ಈ ಕೀಟಬಾಧೆಯನ್ನು ನಾವು ಹತೋಟಿ ಮಾಡಬಹುದಾಗಿದೆ.

ರೈತ ಬಾಂಧವರೇ, ನಾಳಿನ ಕಿಸಾನ್ ವಾಣಿಯಲ್ಲಿ ಮುಂಗಾರಿನ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯ ಸಂಬಾರ ಬೆಳೆಗಳ ಸಮಗ್ರ ನಿರ್ವಹಣೆ ಕುರಿತು ಸಕಲೇಶ್ಪುರದ ದೋಣಿಗಾಲಿನಲ್ಲಿರುವ ಸಂಬಾರ ಮಂಡಳಿಯ ವಿಜ್ಞಾನಿ ಕೇನ್ ಹರ್ಷ ಅವರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಈ ಕಿಸಾನ್ ವಾಣಿ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ. ವಿಷಗಳಿಂದ ಕಲ್ಮಶ, ಕೃಷಿಕರಿಗೆ ಕಂಟಕ, ಪರಿಸರ ಪೂಜನೀಯವಾಗಿರಲಿ. ಶೂನ್ಯ ಬಂಡವಾಳ ಕೃಷಿಯಲ್ಲಿ ಮನಮೆಚ್ಚುವ ಗಳಿಕೆಗೆ ನ್ಯಾನೋ ತಂತ್ರಜ್ಞಾನದಲ್ಲಿ ಪೇಟೆಂಟ್ ಪಡೆದ 13 ಪೋಷಕಾಂಶಗಳ ನೂವಾಲ್ಗಿ ಫೋಲಿಯರ್ ಸ್ಪ್ರೇ ದ್ರಾವಣ ಲಭ್ಯ ಇದೆ. ಸಂಪರ್ಕಿಸಿ 8884267651. ಇದೇ June 2 ಬೆಳಗ್ಗೆ 10:30 ಬೇಲೂರಿನ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಶ್ರೀ ಬಸವೇಶ್ವರರ 889ನೇ ಜಯಂತಿ ಮತ್ತು ಶ್ರೀ ಶಿವಕುಮಾರ ಸ್ವಾಮಿಗಳ 115ನೇ ಜನ್ಮದಿನ ಆಯೋಜಿಸಲಾಗಿದೆ. ದಿವ್ಯ ಸಾನ್ನಿಧ್ಯ ಸಿದ್ದಗಂಗೆಯ ಶ್ರೀ ಸಿದ್ದಲಿಂಗ ಸ್ವಾಮಿಗಳು, ಪುಷ್ಪಗಿರಿ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮಿಗಳು ಹಾಗೂ ಕಾರ್ಜುವಳ್ಳಿ ಶ್ರೀ ಸದಾಶಿವ ಶಿವಾಚಾರ್ಯ ಸ್ವಾಮಿಗಳು. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕೋರಿದೆ. ಪ್ರಕಟಣೆ ವಸಂತ್ ನಿಟ್ಟೂರು, ಕುಮಾರಸ್ವಾಮಿ ಶ್ರೀರಾಮ ಕಲೆಕ್ಷನ್ಸ್, ಶಶಿ ಮತ್ತಾವರ, ಆನಂದ್ ಬ್ಯಾಡರಹಳ್ಳಿ, ಜಗದೀಶ್ ಹಾರೋಹಳ್ಳಿ. ಇದೀಗ ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ